ಅಡಿಕೆ ಕಾಫಿ ಅಂತ ಹೇಳಿ ಅದನ್ನೆಲ್ಲ ಬೇರೆ ಬೆಳೆಗೆ ಪರಿವರ್ತನೆ ಮಾಡಿ ಬೆಳೆಸ್ತಾ ಇದ್ದಾರೆ ಸರ್. ಬೀಜದ ಆಯ್ಕೆ ಅಥವಾ ಬೀಜೋಪಚಾರಕ್ಕೆ ಬಂದಾಗ ಕರ್ನಾಟಕ ಸ್ಟೇಟ್ ಸೀಡ್ ಕಾರ್ಪೊರೇಷನ್ ಮತ್ತು ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ಅವರು, ಇದರಲ್ಲಿ ನಮಗೆ ಎಲ್ಲ ರೈತರಿಗೆ ಬೇಕಾಗುವಷ್ಟು ಬಿತ್ತನೆ ಬೀಜನ ಅವರಿಗೆ ಸರಬರಾಜು ಮಾಡಲಿಕ್ಕೆ ಅಥವಾ ಪೂರೈಕೆ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ ಸರ್. ಒಂದು 10-15% ನಮ್ಮ ಏರಿಯಾ ಇದೆ, ಅದಕ್ಕೆ ಬೇಕಾದಷ್ಟು ಮಾತ್ರ ಬಿತ್ತನೆ ಬೀಜವನ್ನು ಅವರು ಕೊಡ್ತಾರೆ. ನಮ್ಮ ರೈತರು ಏನು ಮಾಡಬೇಕು ಅಂದರೆ 2-3 ವರ್ಷವರೆಗೆ ಅದೇ ಬೀಜವನ್ನು ಇಟ್ಟುಕೊಂಡು ಮುಂದಿನ ವರ್ಷದಲ್ಲಿ ಅವರು ಅದನ್ನು ಬಳಸ್ಕೊಳ್ಬೇಕಾಗ್ತದೆ. ಒಂದು 3-4 ವರ್ಷಕ್ಕೊಮ್ಮೆ ಬದಲಾವಣೆ ಮಾಡಿಕೊಂಡು ಮತ್ತೆ ಇಲಾಖೆಯಿಂದ ಪಡ್ಕೊಂಡಾಗ ಇಂಥ ಸಮಸ್ಯೆಗಳು ಬರೋದಿಲ್ಲ. ರೈತರು ಕಟಾವು ಮಾಡುವಂಥ ಸಂದರ್ಭದಲ್ಲಿ ಒಂದು ಚಿಕ್ಕ ಗದ್ದೆಯನ್ನು ಆಯ್ಕೆ ಮಾಡಿಕೊಂಡು ಕ್ರಮಬದ್ಧವಾಗಿ ಅದರಲ್ಲಿ ಇರುವಂಥ ಬೇರೆ ಬೆರಕೆ ಏನಾದರೂ ಇದ್ರೆ ತೆಗೆಯುವಂಥದ್ದು ಹದವಾಗಿ ಒಣಗಿಸಿ ಅದನ್ನು ಬೇರೆ ಚೀಲದಲ್ಲಿ ಕಟ್ಟಿ ಬಿತ್ತನೆ ಬೀಜಕ್ಕೆ ಅಂತ ಸೆಪರೇಟ್ ಆಗಿ ಇಟ್ಟುಕೊಂಡು ಅದನ್ನು ಬಿತ್ತನೆಗೆ ಪೂರ್ವವಾಗಿ ಏನೆಲ್ಲ ಸಿದ್ಧತೆಗಳು ಮಾಡಬೇಕು ಅದನ್ನು ಮಾಡಿಕೊಂಡು ಬಿತ್ತನೆ ಮಾಡಿದ್ರೆ ಕ್ರಮವಾಗಿ ಏನು ಕರೆಕ್ಟ್ ಜರ್ಮಿನೇಷನ್ ಬರಬೇಕು ಅದೆಲ್ಲ ಬರ್ತದೆ. ಸಾಂಪ್ರದಾಯಿಕವಾಗಿ ಬಹಳ ಖರ್ಚಿಲ್ಲದೆ ಮಾಡುವಂತಹ ಬೀಜೋಪಚಾರ ಹೇಗೆ ಅಂದ್ರೆ 1:4 ಪ್ರಮಾಣದಲ್ಲಿ ಉಪ್ಪಿನ ದ್ರಾವಣವನ್ನ ಮಾಡಿಕೊಂಡು ಈ ಉಪ್ಪಿನ ದ್ರಾವಣದಲ್ಲಿ ಉಪಚಾರ ಮಾಡಿದಾಗ ಈ ಜೊಳ್ಳು ಅರೆಜೆಳ್ಳು ಚೆಟ್ಟು ಅಂತೀವಿ ಈ ಚೆಟ್ಟುಗಳು ಈ ಕ್ರಿಮಿ ಕೀಟಗಳನ್ನು ಮೊಟ್ಟೆ ಗಿಟ್ಟೆಲ್ಲ ಇದ್ರೆ ಅದೆಲ್ಲ ನಾಶವಾಗಿ ಗಟ್ಟಿಯಾದ ಬಿತ್ತನೆ ಬೀಜ ಸಿಕ್ಕಲಿಗೆ ಇಲ್ಲಿ ಅನುಕೂಲ ಆಗ್ತದೆ ಸರ್. ಈ 1:4 ಪ್ರಮಾಣ ಅಂದ್ರೆ 1 kg ಉಪ್ಪು 4 liter ನೀರು, ಇದನ್ನ ಒಂದು ದೊಡ್ಡ ಪಾತ್ರದಲ್ಲಿ ಹಾಕಿ ಚೆನ್ನಾಗಿ ಅದನ್ನ ಕರಗಿಸ್ಕೊಳ್ಬೇಕು. ಕರಗಿಸಿ ಆದ್ಮೇಲೆ 1:4 ಪ್ರಮಾಣದ ಉಪ್ಪಿನ ದ್ರಾವಣ ಡೆನ್ಸಿಟಿ ಕರೆಕ್ಟ್ ಇದೆಯಾ ಅಂತ ನೋಡ್ಲಿಕ್ಕೆ ಒಂದು ಕ್ರೂಡ್ ಮೆಥಡ್ ಇದೆ ನಮ್ಮಲ್ಲಿ. ಒಂದು ಹಸಿ ಮೊಟ್ಟೆಯನ್ನ ಉಪ್ಪಿನ ದ್ರಾವಣದಲ್ಲಿ ಆ ಮೊಟ್ಟೆಯನ್ನ ಹಾಕಿದಾಗ ಆ ಮೇಲ್ಗಡೆ ಒಂದು 10 paise ಕಾಯಿನಷ್ಟು ಅಷ್ಟು ಮಾತ್ರ ಮೊಟ್ಟೆ ತೇಲ್ತಾ ಇರ್ತದೆ, ಬಾಕಿ ಆ 90-95% ಆಫ್ ದ ಎಗ್ ನೀರೊಳಗೆ ಮುಳುಗಿರ್ತದೆ. ಇಟ್ಸ್ ಅ ಸಿಂಪಲ್ ಮೆಥಡ್. ಇಂಥ ದ್ರಾವಣದಲ್ಲಿ ನಾವೇನು ಬಿತ್ತನೆ ಬೀಜವನ್ನ ಬಿತ್ತನೆಗೆ ಅಂತ ಆಯ್ಕೆ ಮಾಡಿ ಇಟ್ಟುಕೊಂಡಿರ್ತೇವೆ ಅದನ್ನ ಆ ಪಾತ್ರಕ್ಕೆ ಹಾಕಿ ಕೈಯಲ್ಲಿ ಚೆನ್ನಾಗಿ ಅಲ್ಲಾಡಿಸಿದಾಗ ಗಟ್ಟಿಯಾದ ಬಿತ್ತನೆ ಬೀಜಗಳು ಆ ಪಾತ್ರದ ಕೆಳಗೆ ಇರ್ತದೆ. ಈ ಜೆಳ್ಳು ಅರೆಜೆಳ್ಳನ್ನೆಲ್ಲ ತೆಗೆದು ಹೊರಗೆ ಹಾಕಿಬಿಡಿ, ಮತ್ತೊಂದು 2 ಸರಿ ಚೆನ್ನಾಗಿ ಆಡಿಸಿದಾಗ ಇನ್ನೂ ಯಾವ್ದಾದ್ರು ಇದ್ರೂ ತೇಲ್ಕೊಂಡು ಬರ್ತದೆ. ಜೊತೆಗೆ ಭತ್ತದಲ್ಲಿ ಬೇರೆ ಬೇರೆ ಮಿಶ್ರಣ ಯಾವ್ದಾದ್ರು ಇರುವಂತದ್ದಿದ್ರು ಅದು ಸಹ ಮೇಲೆ ಬರ್ತದೆ. ಜೊತೆಗೆ ಪ್ರೀವಿಯಸ್ ಇಯರ್ ನಾವು ಭತ್ತದ ಕಟಾವು ಮಾಡಿರ್ತೀವಲ್ಲ, ಆ ಕಟಾವು ಮಾಡಿರುವಂತ ಪ್ರದೇಶದಲ್ಲಿ ಏನಾದರೂ ರೋಗ ರುಜಿನಗಳು ಬಂದಿದ್ರೆ ಅಥವಾ ಕ್ರಿಮಿ ಕೀಟಗಳ ಏನಾದರೂ ಹಾವಳಿಗಳಿದ್ದಿದ್ರೆ ಅದು ಸಹ ಈ ಸಾಲ್ಟ್ ವಾಟರ್ ಟ್ರೀಟ್ಮೆಂಟ್ ಅಲ್ಲಿ ಎಲ್ಲ ನಾಶವಾಗಿ ಗಟ್ಟಿಯಾದ ಬಿತ್ತನೆ ಬೀಜವನ್ನ ಹೊರತಕೊಂಡು ಅದನ್ನ ಕ್ಲೀನ್ ಆಗಿ ನಾವು ರೆಗ್ಯುಲರ್ ಯೂಸ್ ಮಾಡುವಂತ ನೀರಿನಲ್ಲಿ ಅದನ್ನೊಂದು 2-3 ಬಾರಿ ತೊಳೆದು 24 hours ಚೆನ್ನಾಗಿ ಒಣಗಿಸಿ ಒಂದು 36 hours ನೀರಿನಲ್ಲಿ ಹಾಕಿ ತೆಗೆದು ಗಟ್ಟಿಯಾಗಿ ಬಾಯಿ ಕಟ್ಟಿ ಒಂದು ಕಡೆ ಇಟ್ಟು ಬಿಟ್ರೆ ಅದು ಮೊಳಕೆ ಬರ್ತದೆ ಸರ್. ಮೊಳಕೆ ಬಂದ ಮೇಲೆ ಏನು ನಮ್ಮ ಸಿಸ್ಟಮ್ ಇದೆ ಬಿತ್ತನೆ ಮಾಡುವಂಥದ್ದು ಅದನ್ನ ಮಾಡುವಂಥದ್ದು ಒಂದು ಸಿಸ್ಟಮ್. ಇನ್ನೊಂದು ಬೆವಿಸ್ಟಿನ್ ಅಥವಾ ಕಾರ್ಬನ್ ಡೈಸಿಮ್ ಅಂತ ಹೇಳುವ ಒಂದು ಶಿಲೀಂಧ್ರ ನಾಶಕ ಸಿಗ್ತದೆ, ಒಂದು ಫಂಜಿಸೈಡ್ ಎಲ್ಲ ಕ್ರಿಮಿನಾಶಕ ಮಾರಾಟಗಾರರಲ್ಲಿ ಅದು ಸಿಗ್ತದೆ. ಅದನ್ನ ನಾವು ಈ ನೀರಿನಲ್ಲಿ ನೆನೆ ಹಾಕಿರ್ತೀವಿ ನೋಡಿ, ನೆನೆ ಹಾಕಿ ತೆಗೆದಂತ ಬಿತ್ತನೆ ಬೀಜವನ್ನ 1 kg ಭತ್ತಕ್ಕೆ ಒಂದು 4 grams ಅಷ್ಟು 4 gram ಈ ಕಾರ್ಬನ್ ಡೈಸಿಮ್ ಅನ್ನ ಶಿಲೀಂಧ್ರ ನಾಶಕವನ್ನ ಬೀಜೋಪಚಾರ ಮಾಡಿ ಸೀ ಟ್ರೀಟ್ಮೆಂಟ್ ಮಾಡೋದ್ರಿಂದ ಆ ದೊಡ್ಡ ಗದ್ದೆಯಲ್ಲಿ ಅಥವಾ ಮುಖ್ಯ ಜಮೀನಿನಲ್ಲಿ ಬರುವಂತ ಯಾವ್ದಾದ್ರು ಬೆಂಕಿ ರೋಗ ಎಲೆ ಚುಕ್ಕಿ ರೋಗಗಳು ಇಂಥದ್ದೆಲ್ಲ ಬರುವಂತದನ್ನ ಇಲ್ಲಿ ಕಡಿಮೆ ಖರ್ಚಿನಲ್ಲಿ ನಾವು ಕಡಿಮೆ ಮಾಡ್ಕೊಳ್ಬಹುದು. ಈ ರೀತಿಯಲ್ಲಿ 2 ಸಿಸ್ಟಮ್ ಅಲ್ಲಿ ಒಂದು ಟೆಕ್ನಿಕಲಿ, ಇನ್ನೊಂದು ನಮ್ಮ ಸ್ಥಳೀಯವಾಗಿ ಭತ್ತದ ಬಿತ್ತನೆ ಬೀಜವನ್ನು ಉಪಚಾರ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಬರುವಂತಹ ಕ್ರಿಮಿ ಕೀಟಗಳಿರ್ಬೋದು ರೋಗಗಳು ಇದನ್ನು ತಡಿಲಿಕ್ಕೆ ಇಲ್ಲಿ ಅನುಕೂಲ ಆಗ್ತದೆ. ಅಂದ್ರೆ ಈ ಉಪ್ಪಿನ ನೀರಿನ ಉಪಚಾರ ಕೊಟ್ಟ ಮೇಲೆ ಆ ಗಟ್ಟಿ ಬೀಜಕ್ಕೆ ಒಳ್ಳೆ ಸಿಹಿ ನೀರಿನ ಉಪಚಾರ ಅಂದ್ರೆ ಸಿಹಿ ನೀರಿನಲ್ಲಿ ಚೆನ್ನಾಗಿ ತೊಳಿಬೇಕು, ಯಾಕೆಂದ್ರೆ ಮೊಳಕೆ ಬರುವಂತ ಮುಂದ್ಗಡೆ ಭತ್ತದ ಇರ್ತಲ್ಲ ಸರ್, ಇಲ್ದೋದ್ರೆ ಅದು ಪ್ರಾಬ್ಲಮ್ ಆಗ್ತದೆ. ಅಥವಾ ಮೂತಿ ಇರ್ತದಲ್ಲ, ಅಥವಾ ಈ ಕೆಮಿಕಲ್ ಅಲ್ಲಿ ನಾವು ಏನು ಟ್ರೀಟ್ ಮಾಡ್ತೇವೆ ಅದು ಜರ್ಮಿನೇಷನ್ಗೆ ಸಮಸ್ಯೆ ಆಗ್ಬಹುದು ಅಂತ ಹೇಳಿ ಒಂದು 2-3 ಸಾರಿ ಸಿಹಿ ನೀರಿನಲ್ಲಿ ತೊಳೆದು ತೆಗಿಬೇಕಾಗ್ತದೆ. ಮುಖ್ಯವಾಗಿ ಒಂದ್ಸರಿ ನಾವು ಬೀಜದ ಒಂದು ಆಯ್ಕೆ ಮಾಡ್ಕೊಂಡ ಮೇಲೆ ಸಾಧಾರಣವಾಗಿ ಸಸಿಮಣಿಯನ್ನ ಏನಾದ್ರು ಮಾಡ್ಕೋಬೇಕಾಗತ್ತೆ? ಸಸಿ ಮಡಿ ಮಾಡ್ಬೇಕಾಗ್ತದೆ ಸರ್. ಇಲ್ಲಿ ಕೊಡಗಿನಲ್ಲಿ ಹಳೆ ಸಾಂಪ್ರದಾಯಿಕವಾಗಿ 2 ಕೆಸರು ಸಸಿ ಮಡಿ ಮಾಡ್ತಾರೆ. ಎಲ್ಲೋ ಮಳೆ ಭಾರಿ ಅಂತ ಡ್ರೌಟ್ ಇದ್ದು ಜೂನ್ ಎಂಡ್ ವರೆಗೂ ಜುಲೈವರೆಗೂ ಮಳೆ ಬಂದಿಲ್ಲ ಅಂದ್ರೆ ಒಣ ಸಸಿ ಮಡಿಗಳನ್ನು ಮಾಡ್ತಾರೆ. ಇದು ಬಹಳ ಕಡಿಮೆ ಪ್ರಾಕ್ಟೀಸ್, ಎಲ್ಲೋ 1-2% 5% ವರೆಗೆ ಮಾತ್ರ. ಯೂಶುವಲಿ ಇಲ್ಲಿ ಕೆಸರು ಸಸಿ ಮಡಿಯೇ ಪ್ರಾಕ್ಟೀಸ್ ಅಲ್ಲಿ ಇರುವಂತದ್ದು. ಒಂದು 3-4 ಸಾರಿ ಉಳುಮೆ ಮಾಡಿ ಆ ಸಸಿ ಮಡಿಗಳನ್ನ ತಯಾರು ಮಾಡಿಕೊಂಡು ಸೈಡ್ ಸೈಡ್ ಅಲ್ಲೆಲ್ಲ ಬಸ್ಗಾಲುವೆ ನೀರು ಹೊರಗೆ ಹೋಗ್ಲಿಕ್ಕೆ ಅದನ್ನೆಲ್ಲ ಕಾಲುವೆಗಳನ್ನ ಮಾಡಿಕೊಂಡು ಕ್ರಮಬದ್ಧವಾಗಿ ನಾವೇನು ಬಿತ್ತನೆ ಬೀಜವನ್ನ ಆಯ್ಕೆ ಮಾಡ್ಕೊಂಡಿರ್ತೀವಿ ಅದನ್ನ ಬಿತ್ತನೆ ಮಾಡಿ ಹರಡುವಂತದ್ದು ಕ್ರಮ. ಅದಕ್ಕೆ ಮೊದಲು ನಮ್ಮಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಮಣ್ಣಿನಲ್ಲಿ ಪೋಷಕಾಂಶಗಳೆಲ್ಲ ಬಹಳ ಕಡಿಮೆ ಇರ್ತದೆ. ಈ ಸೊಪ್ಪು ಸದೇ ಕಾಂಪೋಸ್ಟ್ ಹಾಕಿ ಒಂದು ಸ್ವಲ್ಪ ಮಟ್ಟಿಗೆ ನಾವು ಸುಧಾರಿಸ್ಕೊಂಡಿರ್ತೇವೆ. ಅದರ ಜೊತೆಯಲ್ಲಿ 100 ಚದರ ಮೀಟರ್ಗೆ 1 kg ಸಾರಜನಕ, 0.4 kg ರಂಜಕ ಮತ್ತೆ 0.5 kg ಪೊಟ್ಯಾಶ್. ಇದನ್ನ ಕೊಡುವಂತ ಯಾವ್ದಾದ್ರು ನಮ್ಮಲ್ಲಿ ಲಭ್ಯ ಇರುವಂತ ರಸಗೊಬ್ಬರವನ್ನ 250 kg ಕಾಂಪೋಸ್ಟ್ ಪುಡಿಯೊಂದಿಗೆ ಮಣ್ಣಿಗೆ ಬೆರೆಸಿಬಿಟ್ರೆ ರಸಗೊಬ್ಬರ ಕೊಟ್ಟಾಗ ಆಗ್ತದೆ. ಆ ಮಣ್ಣಿನಲ್ಲಿ ಇದ್ದು ಪೋಷಕಾಂಶಗಳು ಸಿಕ್ಕಿದಾಗ ನಾವೇನ್ ಬಿತ್ತನೆ ಮಾಡ್ತೀವಿ ಆ ಬೆಳೆಗಳು ಸಮೃದ್ಧವಾಗಿ ಸದೃಢವಾಗಿ ಚೆನ್ನಾಗಿ ಬರ್ತದೆ. ಅಂದ್ರೆ ಆಮೇಲೆ ನಾವು ಬೀಜವನ್ನು ಕೂಡ ಚೆಲ್ಲಬೇಕಾಗುತ್ತೆ.

ಇದೀಗ ಪ್ರಸಾರವಾದ ಕಾರ್ಯಕ್ರಮ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮಡಿಕೇರಿಯಲ್ಲೂ ಆಲಿಸಬಹುದು. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕ ಪಾರ್ಚ್ಮೆಂಟ್ 14,600 ರೂಪಾಯಿಂದ 15,100 ರೂಪಾಯಿಗಳು, ಅರೇಬಿಕ ಚೆರಿ 7,700 ರೂಪಾಯಿಂದ 8,100 ರೂಪಾಯಿಗಳು, ರೊಬೆಸ್ಟಾ ಪಾರ್ಚ್ಮೆಂಟ್ 10,400 ರೂಪಾಯಿಂದ 10,700 ರೂಪಾಯಿಗಳು ಹಾಗೂ ರೊಬೆಸ್ಟಾ ಚೆರಿ 6,250 ರೂಪಾಯಿಂದ 6,500 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು. ಸೇವಾ ಮಾಹಿತಿ. ಗೋಣಿಕೊಪ್ಪ 60 ಒಕ್ಲು ಗ್ರಾಮ ಹತ್ರ ಪಾವತಿ ಜಮ್ಮಳ ಅಪ್ಪಣ್ಣ ಐಂಡಪೊಣ್ಣು ಜಮ್ಮಳ ಪೂವಮ್ಮ ಅಯ್ಯಂಗ ಇಂದು ಮರಣಪಟ್ಟಿತು. 95 ಬಯತ್ರ ಜಮ್ಮಳ ಪೂವಮ್ಮ ಅಂಡ ತಾಮನೆ ಮೂಕಳಮಡ. ಆಖರಿ ಕಾರ್ಯ ನಾಳೆ ಪೊಲಕ 10:30 ಗಂಟೆಗೂ ಅಂಡ ಸ್ವಂತ ಮನೆಯಲ್ಲಿ ನಡಪ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿಜಂಪೆ. ಪ್ರಾಯೋಜಕರು ಮಡಿಕೇರಿ ಪ್ರಸನ್ನ. ಮಾಲೀಕರು ಏರ್ಲೈಟ್ ಕ್ರಿಕೆಟ್ ಕ್ಲಬ್ ಬಲಮಾವಟಿ ಹಾಗೂ ಲೀಡಿಂಗ್ ಎಡ್ಜ್ ಅಡ್ವರ್ಟೈಸಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಬರುವ ಜುಲೈ 1ನೇ ತಾರೀಕಿಂದ 7ನೇ ತಾರೀಕು ಮುಟ್ಟ ವನ ಮಹೋತ್ಸವ ಸಪ್ತಾಹ ಕಾರ್ಯಕ್ರಮ ನಡೆಯಕ್ಕಿದ್ದು ಅದರ ಬಗ್ಗೆ ಇಂದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪೂರ್ವ ತಯಾರಿ ಸಭೆ ನಡೆದು ಈ ಸಂದರ್ಭ ಮಾತನಾಡಿದ ಜಿಲ್ಲಾಧಿಕಾರಿ ವೆಂಕಟರಾಜನವು ಅರಣ್ಯ ಇಲಾಖೆನವು ದೊಡ್ಡ ಮಟ್ಟದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಾಕಿಕೊಂಡಿದ್ದು ಆ ನಿಟ್ಟಿನಲ್ಲಿ ಎಲ್ಲಾ ಶಾಲೆ ಕಾಲೇಜು ಸರ್ಕಾರಿ ಕಚೇರಿಗ ಸ್ಥಳೀಯ ಸಂಸ್ಥೆಗ ಹಿಂಗೆ ಎಲ್ಲಾ ಕಡೆ ಗಿಡ ನೆಡುವಂಗೆ ಹಾಕು, ಅಲ್ಲದೆ ನೆಟ್ಟ ಗಿಡಗಳನ್ನ ಪೊರ್ಲುಲಿ ಕಾಪಾಡಿಕಂಬಕ್ಕೆ ಎಲ್ಲವೂ ಕೈ ಜೋಡಿಸಬೇಕು ಅಂತ ಹೇಳ್ದು. ಸಭೆಯಲ್ಲಿ ಬೇರೆ ಬೇರೆ ಇಲಾಖೆನ ಅಧಿಕಾರಿಗ ಹಾಜರಿದ್ದು ಮಾಹಿತಿ ಕೊಟ್ಟು ಹಿರಿಯ ನಾಗರಿಕ ವೇದಿಕೆ ಮತ್ತೆ ಅಲಯನ್ಸ್ ಸಂಸ್ಥೆನ ಕೂಡುಕೂಟಲ್ಲಿ ಹಿರಿಯ ನಾಗರಿಕರು ಸದಸ್ಯರು ಮತ್ತೆ ಸಾರ್ವಜನಿಕರಿಗೆ ಕಿವಿ ಮೂಗು ಗಂಟಲು ತಜ್ಞರಿಂದ ನಾಳ್ದು 30ನೇ ತಾರೀಕು ಉಚಿತ ತಪಾಸಣಾ ಶಿಬಿರ ನಡೆಯಕ್ಕಿದ್ದು ಹೊತ್ತಾರೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಮುಟ್ಟ ಮಡಿಕೇರಿನ ಲಯನ್ಸ್ ಸಭಾಬಾಡಿಯಲ್ಲಿ ಶಿಬಿರ ನಡೆದದೇತ ಹಿರಿಯ ನಾಗರಿಕರ ವೇದಿಕೆನ ಅಧ್ಯಕ್ಷರು ತಿಳಿಸಿಯೋಳು. ಅವ ಕಾವೇರಿ ಹುಟ್ಟಿದ ತಲಕಾವೇರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜುನವು ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿ ಮಳೆಗಾಗಿ ಪ್ರಾರ್ಥನೆ ಒಪ್ಪಿಸಿದೆ. ಈ ಸಂದರ್ಭ ಶಾಸಕ ಡಾಕ್ಟರ್ ಮಂತರಗೌಡ, ಜಿಲ್ಲಾಧಿಕಾರಿ ವೆಂಕಟರಾಜ, ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಎಸ್ ಆಕಾಶ್ ಸೇರಿದಂತೆ ಗಣ್ಯರು ಹಾಜರಿದ್ದರು. ಸಹಕಾರ, ಸಮಾಜ ಸೇವೆ, ಕೃಷಿ, ರಾಜಕೀಯ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸುಮಾರು 40 ವರ್ಷಗಳಿಂದ ನಿಷ್ಕಳಂಕ ಸೇವೆ ಮಾಡುತ್ತಿರುವ ಚೆಟ್ಟಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಶ್ರೀ ಬಲ್ಲಾರಂಡ ಮಣಿ ಉತ್ತಪ್ಪನೌಕೆ ಚೆಟ್ಟಳ್ಳಿ ನಾಗರಿಕ ಸನ್ಮಾನ ಸಮಿತಿನ ಕಡೆಯಿಂದ ಬರುವ ಜುಲೈ 2ನೇ ತಾರೀಕು ಹೊತ್ತಾರೆ 10 ಗಂಟೆಗೆ ಚೆಟ್ಟಳ್ಳಿನ ನರೇಂದ್ರ ಮೋದಿ ರೈತ ಸಹಕಾರ ಭವನದಲ್ಲಿ ನಾಗರಿಕ ಸನ್ಮಾನ ಏರ್ಪಾಡು ಮಾಡಿದ್ದು ಸಮಿತಿನ ಅಧ್ಯಕ್ಷ ಕಣಜಾಲು ಪೂವಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆಯುವ ಜಂಬರಲ್ಲಿ ಕಣಜಾಲು ಪೂವಯ್ಯನವು ಬರೆದ ಬಲ್ಲಾರಂಡ ಮಣಿ ಉತ್ತಪ್ಪನವರ ಸಾಧನೆ ವಿಶೇಷ ಪುಸ್ತಕ ಸಹ ಲೋಕಾರ್ಪಣೆ ಆದೆ ಅಂತ ಗೊತ್ತಾವಟು. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗದ ವಿದ್ಯಾರ್ಥಿನಿ ಪ್ರಣೀತ್ ಸುಬ್ಬಯ್ಯನೌಕೆ ಇಲೆಕ್ಟ್ರೋ ಅನಾಲಿಟಿಕಲ್ ಮೆಥಡಾಲಜಿ ಫಾರ್ ದಿ ಡಿಟರ್ಮಿನೇಷನ್ ಆಫ್ ಇಲೆಕ್ಟ್ರೋ ಆಕ್ಟಿವ್ ಸ್ಪೀಸೀಸ್ ಯೂಸಿಂಗ್ ಕೆಮಿಕಲಿ ಮಾಡಿಫೈಡ್ ಕಾರ್ಬನ್ ಪೇಸ್ಟ್ ಇಲೆಕ್ಟ್ರೋಡ್ ತೇಳುವ ಮಹಾಪ್ರಬಂಧಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯ PhD ಪದವಿ ಕೊಟ್ಟು ಗೌರವಿಸಿತು. ಹಾಗೆ ಇದೇ ವಿಭಾಗದ ವಿದ್ಯಾರ್ಥಿ ಎನ್ ಹರೀಶನವು ಬರೆದ ಡೆವಲಪ್ಮೆಂಟ್ ಆಫ್ ಎಲೆಕ್ಟ್ರೋಕೆಮಿಕಲ್ ಸೆನ್ಸಾರ್ಸ್ ಫಾರ್ ದಿ ಎಲೆಕ್ಟ್ರೋ ಕ್ಯಾಟಿಲೈಟಿಕ್ ಇನ್ವೆಸ್ಟಿಗೇಷನ್ ಆಫ್ ಬಯಲಾಜಿಕಲಿ ಆಕ್ಟಿವ್ ಮಾಲಿಕ್ಯೂಲ್ ತೇಳುವ ಮಹಾಪ್ರಬಂಧಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯ PhD ಪದವಿ ಕೊಟ್ಟು ಗೌರವಿಸಿತು. ಮಡಿಕೇರಿ ತಾಲೂಕಿನ ಗಾಳಿಬೀಡು ಹತ್ತಿರ ಇರುವ ಜವಾಹರ್ ನವೋದಯ ವಿದ್ಯಾಲಯಕ್ಕೆ 2024-25 ಸಾಲಿಗೆ 6ನೇ ತರಗತಿಗೆ ಸೇರಿಕೆ. ಜಿಲ್ಲೆನ ಸರ್ಕಾರಿ ಮತ್ತು ಮಾನ್ಯತೆ ಪಡೆದ ಶಾಲೆಯಲ್ಲಿ 5ನೇ ಕ್ಲಾಸಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಂದ ಅರ್ಜಿ ಕರೆದಿದ್ದು ಜಾಲತಾಣದಲ್ಲಿ ಅರ್ಜಿ ಒಪ್ಪಿಸಿಕೆ 10 ಕಡೆ ದಿನ ಔಟು. 2023-24 ಶೈಕ್ಷಣಿಕ ಸಾಲಲ್ಲಿ 5ನೇ ಕ್ಲಾಸ್ ಓದುತ್ತಿರುವ 1/5/2012 31/7/2014 ನಡುವೆ ಹುಟ್ಟಿದ ವಿದ್ಯಾರ್ಥಿಗ ಅರ್ಜಿ ಹಾಕಕ್ಕಂತ ಜವಾಹರ್ ನವೋದಯ ವಿದ್ಯಾಲಯದ ಪ್ರಾಂಶುಪಾಲರು ತಿಳಿಸ್ಯಳು. ಮಡಿಕೇರಿ ನಗರಸಭೆ ಕೌನ್ಸಿಲ್ನ ಸಾಮಾನ್ಯ ಸಭೆ ನಗರಸಭೆನ ಅಧ್ಯಕ್ಷರಾದ ಅನಿತಾ ಪೋಯನ್ ಅವರ ಅಧ್ಯಕ್ಷತೆಯಲ್ಲಿ ನಾಳ್ದು 30ನೇ ತಾರೀಕು ಹಗಲು 11 ಗಂಟೆಗೆ ಮಡಿಕೇರಿನ ನಗರಸಭಾ ಕೌನ್ಸಿಲ್ನ ಸಭಾಬಾಡಲಿ ನಡೆದದೆ ಅಂತ ನಗರಸಭೆನ ಪೌರಾಯುಕ್ತರು ತಿಳಿಸಿಯೋಳು. ಅಂಚೆ ಅದಾಲತ್ನ ಸಭೆ ಇದೇ ತಿಂಗಳ 30ನೇ ತಾರೀಕು ಹಗಲು 11:30 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ನಡೆದದೆ ಅಂತ ಕೊಡಗು ಅಂಚೆ ವಿಭಾಗದ ಅಧೀಕ್ಷರು ತಿಳಿಸಿಯೋಳು. ಗ್ರಾಹಕರ ವ್ಯಾಜ್ಯಗಳನ್ನ ಆದಷ್ಟು ಬೇಗ ಇತ್ಯರ್ಥ ಮಾಡಿಕ್ಕಾಗಿ ಜುಲೈ 8ನೇ ತಾರೀಕು ಲೋಕ ಅದಾಲತ್ ನಡೆಯಕ್ಕಿದ್ದು ಇತ್ಯರ್ಥ ಬಾಕಿ ಇರೋ ಪ್ರಕರಣಗಳನ್ನ ಗುರುತು ಮಾಡಿಕೊಂಡು ಅಂದು ಇತ್ಯರ್ಥ ಮಾಡಿಕೊಳ್ಳಕ್ಕಂತ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಸಹಾಯಕರು ತಿಳಿಸಿಯೋಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಇಡಕೇರಿ ಪ್ರಸನ್ನ, ಮಾಲೀಕರು ಎಲೈಟ್ ಕ್ರಿಕೆಟ್ ಕ್ಲಬ್ ಬಲಮಾವುಟಿ ಹಾಗೂ ಲೀಡಿಂಗ್ ಎಡ್ಜ್ ಅಡ್ವರ್ಟೈಸಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು. ರೀ, ಮದ್ವಿ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೈಕೇರಿ ಗೋಣಿಗೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ, ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ಭಾರತಿ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಕೂಲ್ ಕೂಲ್ ಆಫರ್, ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಗಮನಿಸಿ, ನಿಮಗೆ ಟೈಪ್ 2 ಮಧುಮೇಹ, ಬೊಜ್ಜು, ಅಧಿಕ ಟ್ರೈಗ್ಲಿಸರೈಡ್ಸ್, ಮೆಟಾಬಾಲಿಕ್ ಸಿಂಡ್ರೋಮ್, ಅಧಿಕ ಕೊಲೆಸ್ಟ್ರಾಲ್ ಲಕ್ಷಣಗಳಿದ್ದಲ್ಲಿ ಅದು ನಿಮ್ಮ ಲಿವರ್ ಅಪಾಯದಲ್ಲಿರಬಹುದು ಎಂದರ್ಥ. ಅದಕ್ಕಾಗಿ ಆತಂಕಗೊಳ್ಳಬೇಡಿ. ಇದೇ ಜೂನ್ 29ರಂದು ಗುರುವಾರ ಬೆಳಗ್ಗೆ 10 ಗಂಟೆಯಿಂದ ಡಾಕ್ಟರ್ ಅಯ್ಯಪ್ಪ ಅವರಿಂದ ಆಧುನಿಕ ಫೈಬ್ರೋ ಸ್ಕ್ಯಾನ್ ಮೆಷಿನ್ ನಿಂದ ನಿಮ್ಮ ಲಿವರ್ ಸಮಸ್ಯೆಯನ್ನು ತಪಾಸಣೆ ಮಾಡಿಸಿ ಚಿಕಿತ್ಸೆ ಪಡೆಯಬಹುದು. ಸಂಪರ್ಕಿಸಿ ಲಿವರ್ ಕ್ಲಿನಿಕ್, ಆಶೀರ್ವಾದ್ ಮೆಡಿಕಲ್ ಸೆಂಟರ್, ಮೂರ್ನಾಡ್ ರೋಡ್, ವಿರಾಜಪೇಟೆ. ಅಪಾಯಿಂಟ್ಮೆಂಟ್ ಗಾಗಿ ಕಾಲ್ ಮಾಡಿ 9663370268. ಕಡಗದಾಳು ಗ್ರಾಮ ಪಂಚಾಯತಿಗೆ ಒಳಪಟ್ಟ ಕಡಗದಾಳು ಇಬ್ನಿ ಒಳವಾಡಿ ಗ್ರಾಮಗಳ 2023-24ನೇ ಸಾಲಿನ ವಿಶೇಷ ಗ್ರಾಮ ಸಭೆ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಜಯಣ್ಣ ಬಿಟಿ ಅವರ ಅಧ್ಯಕ್ಷತೆಯಲ್ಲಿ ಇದೇ 30ರಂದು ಶುಕ್ರವಾರ ಪೂರ್ವಾಹ್ನ 11 ಗಂಟೆಗೆ ಕಡಗದಾಳು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ಕಡಗದಾಳು ಗ್ರಾಮ ಪಂಚಾಯಿತಿ ಪ್ರಕಟಣೆ ಕೋರಿದೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿನುಳ್ಳು ಚಟ್ಟಣ ದಿವ್ಯಾ ಪ್ರದೀಪ್. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ 2023-24 ಜಾರಿಲಿಪ್ಪಾಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಗಳಾದ ಶಬಾನಾ ಎಂ ಶೇಖ್ ಅಣ್ಣಿತು. ಅತಿವೃಷ್ಟಿ, ಅನಾವೃಷ್ಟಿ, ಮಳೆ ಇಲ್ಲತೆ ಕೂಡ್ನನಿಕೆ ಪಲತರತ್ರ ಕಾರಣತ್ನುಂಡು ಬೊಳೆ ನಷ್ಟ ಆಚೆಂಗಿ ರೈತಂಕು ವಿಮಾ ರಕ್ಷಣೆ ಪಿಂಜ ಪಣಕಾಸಲು ಸಹಾಯ ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶ ಆಯಿತುಂಡು ಅವು ಅಣ್ಣುಚಿ. ಈ ಯೋಜನೆ ಕುರುಬು ಬಿತ್ತುವೋ ನಾಟಿ ಮಾಡುವಲ್ಲಿಂಜ ಬೊಳೆ ಕೊಯ್ಯೋಲೆಗೆತನೆ ಆಪಂತ ನಷ್ಟಕ್ಕೂ ಅನ್ವಯ ಆಪ. ಕೃಷಿ ವಿಮಾ ಕಂಪನಿನ ಬೊಳೆ ವಿಮಾ ಕಾರ್ಯಕ್ಕೆ ಮಾತ್ರ ಆಯ್ಕೆ ಮಾಡಿತು. ಈಗುಳ್ಳ ಅರ್ಜಿ ರಾಷ್ಟ್ರೀಕೃತ ಬ್ಯಾಂಕ್ಲಿ ಕುಟ್ಟುವ ಅರ್ಜಿನ ಒತ್ತ ದಾಖಲೆಯೊಡೆ ದುಂಬುಚಿಟ್ಟಿತು. ನೋಂದಣಿ ಮಾಡಿಯೋಕ ಆಗಸ್ಟ್ 16 ಆಖಿರಿ ನಾಳಾಯ್ತುಂಡು. ಕೊಡಗು ಜಿಲ್ಲೆಯ ಏರಕಣಕರ ರೈತಂಗ ಇಂಡ ಪ್ರಯೋಜನ ಪಡೆದೋಲುಂದು ಜಂಟಿ ನಿರ್ದೇಶಕಂಗ ಕಟ್ಟಂಡಿತು. ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರತ್ರ ಅಧ್ಯಕ್ಷಗಳಾಯಿತು. ಜಿಲ್ಲಾಧಿಕಾರಿ ವೆಂಕಟರಾಜಾವು ಇಕ್ಕಾಯ್ತ ಅಧಿಕಾರ ವಹಿಸಿಂಡಿತು. ಗ್ರಾಹಕಂಗಡ ವ್ಯಾಜ್ಯತ್ನ ತೊಡಕಿ ತೀರ್ಮಾನ ಮಾಡುವಕಾಯ್ತು ಜುಲೈ 8 ಲೋಕ ಅದಾಲತ್ ನಡ್ಪ. ಸಂಬಂಧಪಟ್ಟವು ತೀರ್ಮಾನಕ್ಕೆ ಬಾಕಿ ಉಳ್ಳಂತ ಪ್ರಕರಣತ್ನ ತೀರ್ಮಾನ ಮಾಡಿಯೋನಿಕೆ ಜಿಲ್ಲಾ ಗ್ರಾಹಕಂಗಡ ವ್ಯಾಜ್ಯಗಳ ಪರಿಹಾರ ಆಯೋಗತ್ರ ಸಹಾಯಕ ಆಡಳಿತ ಅಧಿಕಾರಿ ಪಿಂಜ ಸಹಾಯಕ ರಿಜಿಸ್ಟ್ರಾರ್ನ ಶಾರದಾವು ಕೊಟ್ಟಂಡಿತು. ವಿರಾಜ್ಪೇಟರ ಸೈಂಟ್ ಆನ್ಸ್ ಪದವಿ ಪೂರ್ವ ಕಾಲೇಜಿನ ಆದನೆಲ್ಲ ಬಪ್ಪ ಜುಲೈ ದಂಡಾಂಗ್ ಸಿನಿಮಾ ಕತೆ ಉಳಿದು ಎನ್ನನೇ ಅಣ್ಣು ಅಂಡ ಮೀದ ಓರ್ ದಿನತ್ರ ಬಣ್ಣೆ ಕಾರ್ಯಾಗಾರತ್ನ ಏರ್ಪಾಡು ಮಾಡಿತ್ತಂದು ಕಾಲೇಜಿನ ಪ್ರಕಟಣೆ ಅರಿಚಿಟ್ಟಿತು. ಕಾಲೇಜಿನ ಕನ್ನಡ ಪಾಜೆ ವಿಭಾಗತುಂಜ ಕಾಲೇಜಿನ ಸಭಾಬಾಡಲು ಅಂದು ಪಲಕ 9:30 3:30 ಗಂಟೆಕೆತ್ತನೆ ನಡಪ ಕಾರ್ಯಾಗಾರತ್ನ ಕನ್ನಡ ಸಿನಿಮಾ ನಿರ್ದೇಶಕ ಸಂತೋಷ್ ಗೋಪಾಲ್ ನಡೆತಿದಪ್ಪ ಅಂದು ಗೊತ್ತಾಯಿತು. ಮತ್ತೊಂದು 30 ಪೊಲಕ 11 ಮಡಿಕೇರಿಯ ನಗರಸಭಾ ಕೌನ್ಸಿಲ್ ಸಭಾಬಾಡಲು ನಗರಸಭೆ ಅಧ್ಯಕ್ಷಗಳಾದ ನೆರವಂಡ ಅನಿತಾ ಪೂಯೆ ಐಂಡ ಕೊರವು ಕಾರಿಕೆಲು ನಗರಸಭೆ ಕೌನ್ಸಿಲರ ಸಾಮಾನ್ಯ ಸಭೆ ನಡಪಂದು ಪೌರಾಯುಕ್ತಗಳನ್ನು ವಿಜಯವೋ ಅರಿಚಿಟ್ಟಿತು. ಇದೇ 30 ಪೊಲಕ 11:30 ಅಂಚೆ ಅದಾಲತ್ ಸಭೆ ಸಿದ್ದಾಪುರ ರೋಡ್ರ ಅಶೋಕಪುರ ತುಳು ಕೊಡಗು